लाल है कमाल है लहू ये बेमिसाल है ये तेरा क्या ये मेरा क्या लहू सभी का लाल है गिरे कहीं तो कतरा है बहे तो बेकार है काम आए किसी के अगर तभी ये गुलजार है हाथ बढ़ा के तो देखो रक्तदान करके तो देखो बुझती जीवन किलो को रक्तदान से जला के तो देखो रक्तदान महादान आपका एक यूनिट ब्लड तीन जिंदगियां बचा सकता है आइए हम रक्तदान करें और इस महान कार्य में अपनी भागीदारी सुनिश्चित करें रक्तदान सेवाएं स्वास्थ्य सेवा महानिदेशालय स्वास्थ्य एवं परिवार कल्याण मंत्रालय भारत सरकार द्वारा जनहित में जारी ಕೇಳಿ ಕಸ್ಟಮರ್ ಕೇರ್ ಇಂದ ಕಾಲ್ ಬಂದಿದೆ 50,000 ರಿವಾರ್ಡ್ ಪಾಯಿಂಟ್ಸ್ ಅವಧಿ ಮುಗಿಯಲಿದೆ ಈ ಲಿಂಕ್ ಮೂಲಕ APK ಡೌನ್ಲೋಡ್ ಮಾಡಲು ಹೇಳಿದರು ಇದು ಸರಿಯಲ್ಲ ಇದು ಮೋಸವಾಗಿರಬಹುದು APK ಫೈಲ್ ನೀನು ಡೌನ್ಲೋಡ್ ಮಾಡಿರೆ ನಿನ್ನ ಡೇಟಾ ತಕ್ಷಣ ಕದೊಯ್ತು ಅಂದ್ರೆ ಡಿಜಿಟಲ್ ಅರೆಸ್ಟ್ ಅಂತ ಭಯ ತೋರಿಸ್ತಾರೆ ಫೇಕ್ ಇನ್ವೆಸ್ಟ್ಮೆಂಟ್ ಗೆ ಸೇರಿ ಹಿಡಿಸ್ತಾರೆ ರಿವಾರ್ಡ್ ಪಾಯಿಂಟ್ ನಲಾಲ ತೋರಿಸ್ತಾರೆ ನಿನ್ನ ದುಡಿದಾದ ಹಣ ಕಸಿದು ಕೊಳಿಸ್ತಾರೆ ಅಪರಿಚಿತ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ ಸೈಬರ್ ಕ್ರೈಂ ಸಹಾಯವಾಣಿ 1930 ಅನ್ನು ನೆನಪಿನಲ್ಲಿಡಿ SBI ಎಚ್ಚರಿಕೆಯಿಂದಿರಿ ಸುರಕ್ಷಿತವಾಗಿರಿ The sky is always ready for those who dare. Every decision, every step takes you closer. Are you ready to take that step? The Indian Air Force is now accepting applications for officers through AFCAD 1 of 2026. Registrations open from 10th November 2025. For more details, visit careerairforce.gov.in or afcat.edcil.co.in. ಶ್ರೋತೃ ಬಾಂಧವರೇ ಕನಸಿಗು ನನಸಿಗು ಇಲ್ಲಿದೆ ಮುನ್ನುಡಿ ಜೀವನ ಜೋಪಾನ ಜೀವನ ಜೋಪಾನ HIV ಸೋಂಕಿನ ಜಾಗೃತಿ ಒಂದು ದೃಢೀಕರಣದತ್ತ ಜೀವನ ಜೋಪಾನ ಈ ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:15 ರಾಜ್ಯದ ಎಲ್ಲ ಕೇಂದ್ರಗಳಿಂದ ಪ್ರಸಾರ ಜೀವನ ಜೋಪಾನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ अरे ये वाला सस्ता है ले लेते हैं ना ना बॉस सस्ता नहीं सही चाहिए क्वालिटी में नो कॉम्प्रोमाइज सेफ्टी में नो सरप्राइज डोंट जस्ट बाय रेज योर स्टैंडर्ड अपनाओ इंडियन स्टैंडर्ड जी हाँ क्योंकि स्टैंडर्ड है तो भरोसा है और इस भरोसे की पहचान है BIS क्वालिटी मार्क्स ISI, CRS और हॉलमार्क सो बी अ स्मार्ट कंज्यूमर एंड रेज योर स्टैंडर्ड विद इंडियन स्टैंडर्ड्स LIC ಐ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್ LIC ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್ ಪ್ರೀಮಿಯಂ ನಿಲ್ಲದೆ ಆದ್ರೆ ಬೆನಿಫಿಟ್ ಗಳೆಲ್ಲ LIC ಪ್ರತಿ ಕ್ಷಣವು ನಿಮ್ಮೊಂದಿಗೆ ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ ನಮ್ಮ ಎಲ್ಲಾ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು ಕೃಷಿ ರಂಗದಲ್ಲಿ ಇನ್ನು ಮುಂದೆ ಆಕಾಶವಾಣಿ ಧಾರವಾಡ ವೈವಿಧ್ಯಮಯ ಸಮಗ್ರ ಕೃಷಿ ಕುರಿತು ಪ್ರಗತಿಪರ ರೈತರಾದ ಅಳ್ನಾವರ ತಾಲೂಕು ಹೊನ್ನಾಪುರದ ರಾಮಪ್ಪ ಶಿವನ್ಗೌಡ ನಂದನವಾಡೆ ಅವರೊಡನೆ ಸಂದರ್ಶನ ಸಂದರ್ಶಕರು ಶರಣಬಸವ ಚೋಳಿನ್ ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ ಇವತ್ತು ಕೃಷಿ ಮಾಡೋದು ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಸವಾಲಿನ ವಿಷಯ ಖರ್ಚು ಹೆಚ್ಚು ಆದಾಯ ಕಡಿಮೆ ಹಸಿರು ಕ್ರಾಂತಿ ಆದಾಗಿಂದ ನಮ್ಮ ಭೂಮಿಯನ್ನು ನಾವು ಸಾಕಷ್ಟು ಶೋಷಣೆ ಮಾಡೀವಿ ಅಂದರೆ ಯೂರಿಯಾ ಗೊಬ್ಬರ ಹಾಕಿವಿ ರಾಸಾಯನಿಕಗಳನ್ನು ಉಪಯೋಗ ಮಾಡಿ ಅದರಲ್ಲಿರುವಂಥ ಸತ್ವವನ್ನೆಲ್ಲ ತೊಗೊಂಬಿಟ್ಟಿವಿ ನಾವು ಆಮೇಲೆ ವೈಜ್ಞಾನಿಕವಾಗಿ ನಮಗೆ ಕೃಷಿ ಮಾಡೋದು ಗೊತ್ತಿಲ್ಲ ಇವತ್ತು ಯಶಸ್ವಿಯಾಗಿ ಕೃಷಿ ಮಾಡಬೇಕು ಅಂತಂದ್ರೆ ಕೃಷಿ ಸಾಕ್ಷರತೆ ಭಾಳ ಮುಖ್ಯ ಹೆಂಗೆ ಮಾಡಬೇಕು ಮಣ್ಣಿನ ಒಂದು ವೈಜ್ಞಾನಿಕ ಅಂಶಗಳೇನು ಮಣ್ಣಿನೊಳಗೆ ಒಂದು ಎರೆಹುಳು ಆಗಿರ್ಬೋದು ಅಥವಾ ಸೂಕ್ಷ್ಮಾಣು ಸೂಕ್ಷ್ಮ ಜೀವಿಗಳಿರ್ಬೋದು ಅವುಗಳು ಅದವನು ಹೆಂಗೆ ಮಣ್ಣಿನೊಳಗೆ ಒಂದು ಜೀವ ಇದ್ರೆ ನಮ್ಮ ಬದುಕಿಗೆ ಒಂದು ಜೀವ ಅಥಣಿ ತಾಲೂಕು ಆ ಕಡೆ ಮುಂದೆ ಮಹಾರಾಷ್ಟ್ರ ಕಡೆ ಹೋಗ್ಬಿಟ್ರೆ ಹತ್ತಿರ ಬಾರ್ಡರ್ ಏರಿಯಾಕ್ಕೆ ಹೋದ್ರೆ ಕಬ್ಬಿನ ಹೊಲ ಎಲ್ಲ ಈಗ ಸವಳು ಜೋಳ ಆಗಿಬಿಟ್ಟವು ಯಾಕಂದ್ರೆ ಬರೀ ಯೂರಿಯಾ ಹಾಕೋದು ಕಬ್ಬು ತೆಗೆದು ಅಂದರೆ ಭೂಮಿ ತಾಯಿ ಕೊಡ್ತಾಳಂದಷ್ಟು ಹೀರಿಬಿಡೋದು ಮುಂದೆ ಆಕೆ ಏನು ತೊಂದರೆ ಇದೆ ಅನ್ನೋದು ಯಾರು ನೋಡೋದಿಲ್ಲ ಹೀಗಾಗಿ ಏನಾಗಿದೆ ಇವತ್ತು ನಮ್ಮ ಬದುಕು ದುಸ್ತರ ಆಗಿದೆ ಅದಕ್ಕೆ ನಮ್ಮ ಬದುಕಿನ ದುಸ್ತರತೆಗೆ ನಾವೇ ಕಾರಣ ಅನ್ನೋದು ಮರೆದು ಬೇಡ ನಾವೊಬ್ಬ ಸಾಕ್ಷರಾಗಿ ಇವತ್ತು ಕೃಷಿ ಮಾಡೋಕ್ಕೆ ಕಲಿತೀವಿ ಅಂದ್ರೆ ಖಂಡಿತವಾಗಿ ಕೂಡ ಅದರಲ್ಲಿ ಲಾಭ ಅದ ನಮ್ಮ ಜೊತೆಗೆ ಒಬ್ಬ ಪ್ರಗತಿಪರ ರೈತರಿದ್ದಾರೆ ಯಶಸ್ವಿಯಾಗಿದ್ದಾರೆ ಒಂದು 2 ಎಕರೆ ಜಮೀನಿನೊಳಗೆ ಅವರು ನಂದನವನ್ನು ಮಾಡ್ಕೊಂಡಾರ ಅಂದ್ರೆ 2 ಎಕರೆ ಏನು ಮಾಡೋಕ್ಕಾಗತ್ತೆ ರೀ 10 ಎಕರೆ ಆದ್ರೆ ನಮ್ಗೆ ಏನು ಮಾಡೋಕ್ಕಾಗ್ತಾಯಿಲ್ಲ ಅಂತ ಎಷ್ಟೋ ಮಂದಿ ಅನ್ಬೋದು ಆದರೆ ಈ 2 ಎಕರೆಯೊಳಗೆ ಇವರು ಒಂದು ಬಂಗಾರ ಬೆಳಿಲಿಕ್ಕತ್ತಾರ ಮತ್ತು ವೈವಿಧ್ಯಮಯ ಒಂದು ಸಮಗ್ರ ಕೃಷಿ ಮಾಡ್ಲಿಕ್ಕತ್ತಾರ ಇದು ನಮ್ಗೆ ಭಾಳ ಸಂತೋಷ ಅದ ಇವತ್ತು ಅವ್ರನ್ನ ಪರಿಚಯ ಮಾಡ್ಕೊಂಡಂಥ ಅವ್ರು ಕೂಡ ಮಾತಾಡ್ತಾ ಅವರ ಒಂದು ಏನು ಕೃಷಿ ಯಾವ ರೀತಿ ಅದ ಹೆಂಗೆ ಅವ್ರು ಇನ್ನೊಬ್ರಿಗೆ ಮಾರ್ಗದರ್ಶಿ ಆಗ್ಯಾರ ಇದನ್ನೆಲ್ಲ ತಿಳ್ಕೊಂಡಂಥ ನಿಮ್ಮೆಲ್ಲರ ಪರವಾಗಿ ನಮ್ಮ ಯಶಸ್ವಿ ಕೃಷಿಕರಾಗಿರುವಂಥ ಸಮಗ್ರ ಕೃಷಿಯಲ್ಲಿ ತಮ್ಮ ಒಂದು ಛಾಪು ಮೂಡಿಸಿರುವಂತಹ ಅಳ್ನಾವರ ತಾಲೂಕು ಹೊನ್ನಾಪುರದ ರಾಮಪ್ಪ ಶಿವನ್ಗೌಡ ನಂದನವಾಡಿಯವರು ಅವರು ನಮ್ಮ ಸ್ಟುಡಿಯೋದೊಳಗೆ ಜೊತೆಗಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ರೈತ ಬಾಂಧವರೇ ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ ರಾಮಪ್ಪ ಅವರೇ. ನಮಸ್ಕಾರ ಸರ್. ನಿಮಗೆ ಸ್ವಾಗತ. ನಮಗೆ ನಿಮ್ಮ ಒಂದು ಯಶಸ್ಸು ನೋಡಿ ನಮ್ಗೆ ಬಹಳ ಖುಷಿ ಆಗ್ತದೆ. ಅಂದ್ರೆ ಕೃಷಿ ಮಾಡೋದಂದ್ರೆ ಇವ್ರು ನೋಡ್ ಮಾಡಕಪ್ಪ ಅನ್ನೋಂಗ್ ಅನಿಸ್ತದೆ. ಏನು ಈ ಒಂದು ನಿಮ್ಮ ಕೃಷಿ ಮಾಡ್ತಾ ಇದ್ರಲ್ಲ, ನಿಮ್ಗೆ ಹೆಂಗ್ ಸಂತೋಷ ಅದ? ಸರ್, ಕೃಷಿ ಒಳಗೆ ಇರುವಂತ ಸಂತೋಷ ಇನ್ನೋದ್ರೊಳಗೆ ಯಾವ್ದ್ರಾಗಿಲ್ಲ. ರೈತರ ನಿರಂತರವಾದ ಜೀವನ, ಯಾವಾಗ್ರೆ ತನ್ನ ಮನಸ್ಸಿಗೆ ಬ್ಯಾಸರ ಬಂತಂದ್ರು ಕೂಡ್ಬೋದು, ಅವ್ನು ನಿಲ್ಬಹುದು. ರೈತರಿಗೆ ಮಾತ್ರ ನಿಮ್ಮದೈತಿ. ರೈತರಿಗೆ ತ್ರಾಸ ಅಂತ ಎಲ್ಲ ರೈತರು ಹೇಳ್ತಾರೆ, ಈಗ ಸಕ್ಕಟ್ ತ್ರಾಸ ಆದಾಯ ಒಟ್ಟೆ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಆದಾಯ ನಮ್ಗೆ ಮಾಡಕ್ ಆಗೋಣಿಲ್ಲ ಅಂತ ಹೇಳ್ತಾರೆ. ನಾವು ಜಮೀನುಗಳನ್ನ ನಾವು ಮಾಡಿದ್ರು ಅದಕ್ಕೆ ನಮ್ಗೆ ಬೆಂಬಲ ಬೆಲೆ ಸಿಗುವುದಿಲ್ಲ, ನಮ್ಗೆ ಅದು ಸಿಗುವುದಿಲ್ಲ ಈ ಸಿಗುವುದು ಅಂತ ಹೇಳ್ತಾರೆ. ಸರ್, ಬೆಂಬಲ ಬೆಲೆಗಳನ್ನು ನಮ್ಮ ಹತ್ರನ ಐತಿ. ಯಾಕಂದ್ರೆ ನಾವು ಮಾಡಿದಂಥ ಮಾಲನ್ನು ಇನ್ನೊಬ್ಬರು ದಲಾಲಿಗೆ ಮಾರ್ಕೆಟಿಗೆ ಕೊಟ್ಟಿದ್ರೆ ನಮ್ಗೆ ನುಕ್ಸಾನ ಆಗ್ತದೆ. ಯಾಕಂದ್ರೆ ಇವತ್ತು ನಾವು ಏನೋ ಒಂದು ತರಕಾರಿ ಓದ್ ಕೊಡಲಿ, ಏನೋ ಒಂದು ಕೊಡಲಿ, ಅವರಿಗೆ ಆ ದಲಾಲರಿಗೆ ಮತ್ತು ಇನ್ನೊಬ್ರಿಗೆ ಮಾರಾಟ ಮಾಡೋರಿಗೆ ಕಲೆಕ್ಷನ್ ಇರ್ತದೆ ಸರ್. ಯಾಕಂದ್ರೆ ಅವ್ರೇನು ಮಾಡ್ತಾರೆ, ನಮ್ಮ ಮುಂದೆ ರೇಟ್ ಮಾರ್ತಾನು, ಏ ಇವತ್ತೇನು ಮಾರದಪ್ಪ ನಾಳೆ ಬಿಟ್ಟು ಹೋಗಪ್ಪ ನಾಳೆ ನಿನ್ಗೆ ಹಾಕಿ ಕೊಡಂತ ಅಂತ ಹೇಳ್ತಾರೆ. ಯಾವುದೋ ಒಂದು ತರಕಾರಿ ಮಾಡ್ಬೇಕಾರ್ರಿ ಅವ್ರು ಹೇಳಿ ಕೃಷಿಯಿಂದ ಕಳಿಸಿಬಿಡ್ತಾರೆ. ಏ ಮರ ನೀವು ಒಟ್ಟು ವ್ಯಾಪಾರ ಆಗಲಿಲ್ಲ, ಏನೂ ಕಳಿಸ್ಲಿಲ್ಲ, ಅವ್ನಿಗೆ ಬಸ್ ಚಾರ್ಜ್ ಸೂಕ ಆಗಬಾರ್ದಂಗೆ ಮಾಡಿಬಿಡ್ತಾರೆ. ರಾಮಪ್ಪ ಅವರೇ, ನೀವು ಅಗದೇ ವಸ್ತುಸ್ಥಿತಿಯನ್ನು ಬಿಡಿಸಿ ಹಾಕುತ್ತೀರಿ. ಇವತ್ತು ನಮ್ಮ ರೈತ ಬಾಂಧವರು ಆ ಒಂದು ಸುಳ್ಳು ಸಿಕ್ಕಂಬಿಟ್ಟಾರ. ಈಗ ಅಂದರೆ ಮಾರುಕಟ್ಟೆ ಒಂದು ದಲ್ಲಾಳಿಗಳು ಅಂತ ಹೇಳ್ತೀವಿ, ಅಂದರೆ ಮಧ್ಯವರ್ತಿಗಳು, ಅವರ ಒಂದು ಸಹಕಾರ ತೊಗೊಂಡು ಅವರು ಏನು ಮಾಡ್ತಾರೆ, ಬೆಳೆ ಬಿತ್ತನೆ ಮಾಡ್ತಾರೆ. ಇವತ್ತು ಗೊಬ್ಬರ ಆಯಿತು, ಸರ್ಕಾರಿ ಗೊಬ್ಬರ ಭಾಳ ದುಬಾರಿ, ಆಮೇಲೆ ಒಂದು ಬೀಜನೂ ದುಬಾರಿ. ಈಗ ಅವನ್ನೆಲ್ಲ ಹಾಕ್ಲಿಕ್ಕೆ ಒಂದು 3-4 ಎಕರೆ ಹೊಲ ಇತ್ತಂದ್ರೆ ಒಂದು 25,000 ರೂಪಾಯಿ ನೀವು ರೊಕ್ಕ ಹಾಕ್ಬೇಕು, ನಿಮ್ಮ ಕಡೆ ದುಡ್ಡು ಇರೋದಿಲ್ಲ. ಅವಾಗ ಏನು ಮಾಡ್ತೀವಿ, ಮಧ್ಯವರ್ತಿಗಳ ಒಂದು ಸಹಕಾರ ತೊಗೋತೀವಿ, ನೀವಿಷ್ಟು ರೊಕ್ಕ ಕೊಡ್ರಿ, ನಿಮಗೆ ಬಡ್ಡಿ ಸಮೇತ ನಾವು ಪೀಕ್ ಬಂದಮೇಲೆ ಕೊಡ್ತೀವಿ ಅಂತೇಳಿ ಅವ್ರು 3% ಬಡ್ಡಿ ಹಾಕ್ತಾರೆ. ಎಷ್ಟೋ ಜನ ಹಿಂಗೆ ಅಂದರೆ ಅದು ಏನಾಗ್ತದೆ, ಅವಾಗ ನೀವು ಬಂದ ಪೀಕನ್ನು ಹೋಗಿ ಆ ಖರ್ಚಿಗೆ ಮತ್ತು ಅವ್ರ ಬಡ್ಡಿಗೆ ಸಮ ಆಗ್ಬಿಡ್ತೈತಿ. ನೀವು ಮನೆಗೆ ಹೋಗ್ಬೇಕಾದ್ರೆ ಕಣ್ಣೀರು ಕಪಾಳಕ್ಕೆ ಬರ್ತಾವ. ಅಂದರೆ ಈ ಪರಿಸ್ಥಿತಿ ನಮ್ಮ ರೈತ ಬಾಂಧವರು ಭಾಳ ಅನುಭವಿಸ್ಲಿಕ್ಕೆ, ವಿಶೇಷವಾಗಿ ಉತ್ತರ ಕರ್ನಾಟಕದ ಸಾಕಷ್ಟು ಪ್ರದೇಶಗಳ ಮಳೆ ಕಡಿಮೆ, ಅವರು ಇದ್ರ ಮೇಲೆ ಅವಲಂಬಿತ ಇರ್ತಾರೆ. ಆಮೇಲೆ ಅವರು ಬೋರ್ಗೆ ಇರುವುದಿಲ್ಲ, ಅವ್ರದ್ದು ಸಾಕಷ್ಟು ಮಳೆ ಅವಲಂಬಿತ ಕೃಷಿ ಇರ್ತದೆ ಅವ್ರದ್ದು. ಎಷ್ಟೋ ಸಾರಿ ಜಾಸ್ತಿ ಮಳೆ ಆದ್ರೂ ನುಕ್ಸಾನ ಆಗ್ತದೆ, ಕಡಿಮೆ ಮಳೆ ಆದರೂ ನುಕ್ಸಾನ ಆಗ್ತದೆ. ಹಿಂಗೆ ಏನಾಗಿದೆ, ಒಂದು ಸುಳ್ಳು ಸಿಕ್ಕೊಂಬಿಟ್ಟಾರ, ಹಿಂಗಾಗಿ ಅದರಿಂದ ಏನು ಲಾಭನೇ ಇಲ್ಲ ಕೃಷಿ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಾರ. ನಿಮ್ದು ನೋಡಿ ನಿಮ್ಗೆ ಭಾಳ ಆಶ್ಚರ್ಯ ಆಗ್ತದೆ. 2 ಎಕರೆ ಒಳಗೆ ನೀವು ಎಷ್ಟು ವೈವಿಧ್ಯವಾಗಿ ಬೆಳೆದಿರಿ, ನಮ್ಗೆ ಅದು ಭಾಳ ಸೋಜಿಗೆ ಅನಿಸ್ತತಿ. ಏನಿದು, ಏನು ಕ್ರಾಂತಿ ಮಾಡಿರಿ ನೀವು? ಸರ್, ನಾವು ಏನು ಕ್ರಾಂತಿ ಮಾಡೇವಂದ್ರೆ ಸಮಗ್ರ ಕೃಷಿಯನ್ನು ಬೆಳಿಬೇಕು ರೈತರಾದಂಥವ್ರಿಗೆ. ನಾವು ಸಮಗ್ರ ಕೃಷಿ ಬೆಳೆದ್ರೆ ನಾಕೈತಿ, ಒಂದೇ ಬೆಳೆ ಏಕೆ ಬೆಳೆ ಬೆಳೆದ್ರೆ ನಾವು ರೈತರು ನುಕ್ಸಾನಾಗಿ ಬರ್ತೀವಿ ಸರ್. ಯಾಕಂದರೆ ಒಂದು ಬೆಳೆ ಒಳಗೆ ಬೆಳೆದ್ರೆ ಈಗೆಲ್ಲ ಜಮೀನೊಳಗೆ ನಮಗೆ ಅಷ್ಟೇ ಭೂಮಿ ಐತಂದ್ರೆ ಸ್ಕ್ವೇರ್ ಫುಟ್ ಜಮೀನು ಮಾಡ್ತೇವೆ ನಾವು. ಸ್ಕ್ವೇರ್ ಫುಟ್ ಮೇಲೆ ಈಗ ಒಂದು ಸ್ಕ್ವೇರ್ ಫುಟ್ ಮೇಲೆ ಬಿಲ್ಡಿಂಗ್ ಕಟ್ತಾರೆ, ಒಂದು ಸ್ಕ್ವೇರ್ ಫುಟ್ ಮೇಲೆ ನಾವು ಜಮೀನುಗಳನ್ನು ಮಾಡಿದಂಗೆ ರೀ ಸರ್. ಒಂದು ಹಂತವಾಗಿ ಬೆಳೆಗಳನ್ನು ಮಾಡ್ಬೇಕು ನಾವು ರೈತರು. ಯಾಕಂದರೆ ಈ ಒಂದ್ರಾಗ ನುಕ್ಸಾನ ಆದ್ರೂ ಇನ್ನೊಂದ್ರಾಗ ಬರ್ಬೇಕು ರೀ, ಇನ್ನೊಂದ್ರಾಗ ನುಕ್ಸಾನ ಆದರೆ ದನಕರದ್ರಾಗ ಬರ್ಬೇಕು ರೀ. ಸುಮಾರು ಈಗ ನೋಡ್ರಿ, ಒಂದು 20-30 ಕೋಳಿ ಅದಾವೆ ರೀ, ಆನಂತರ ಆಕಳು ಅದಾವೆ, ಕಸಬುಗಳು ಹೊರವಾಗಿ ಹೊರಗಿನ ಹೊರಗಿನ ಕಸಬುಗಳು. ಈಗ ಸುಮಾರು ಒಂದು ಇಲ್ಲಂದ್ರೆ ಒಂದು 80 ಕ್ವಿಂಟಲ್ ಗೊಬ್ಬರ ಎರೆಹುಳು ಗೊಬ್ಬರ ಮಾರ್ತೇನೆ ರೀ ನಾನು ಹೊಲಕ್ಕೆ ಹಾಕೊಂಡು. ಯಾಕಂದ್ರೆ ಒಂದರಿಂದ ಒಂದು ಆದಾಯ, ಈಗ ಪ್ಯೂರ್ ಆದಾಯ ಬರ್ತೈತ್ರಿ, ಲಿಂಬು ಆದಾಯ ಬರ್ತೈತ್ರಿ. ಆನಂತರ ಈಗ ನಮಗೆ ಒಂದೊಂದು ಇದಾಗ ಮಾರ್ಯಾರ, ಒಂದೊಂದನ್ನ 700 ಒಂದೊಂದು ಮಾರ್ಯಾರ 2-2 ರೂಪಾಯಿ ಐತ್ರಿ. ಯಾಕಂದ್ರೆ ಜೀವನ ಮಾಡೋಕ್ಕಾಗಿ ನಾವು ಏನೆಲ್ಲ ಮಾಡ್ಕೋಬೋದು, ಶಿಸ್ತಾಗಿರ್ಬೋದ್ರಿ, ಶಿಸ್ತು ಜಮೀನುಗಳನ್ನು ಮಾಡ್ತೇವ್ರಿ. ಸುಮಾರು ಎಷ್ಟಪ್ಪ ಅಂದ್ರೆ ಒಂದು 25 ಬೆಳೆ ಬೆಳಿತೇವೆ ಸರ್. ನಾವು 25 ಬೆಳೆಗಳನ್ನು ಅರಿಶಿನ ಬೆಳಿತೇವೆ ರೀ, ಪೇರು ಬೆಳಿತೇವೆ, ಆನಂತರ ಲಿಂಬು ಬೆಳಿತೇವೆ ರೀ, ಮತ್ತು ಲೋಳ್ಸೂರು ಬೆಳಿತೇವೆ ರೀ, ಆನಂತರ ಜಾಲ್ತಿನಿ, ಕರಿಬೆಮ್ಮ, ಪಪ್ಪಾಳಿ ಬೆಳಿತೇವೆ ರೀ, ಹೂವು ಬೆಳಿತೇವೆ ರೀ. ನಾನಾ ಥರ ಹೂಗಳು ಅದಾರ, ನನ್ನ ತಾಕ 5 ಥರ ಹೂವು ಅದಾವ್ರಿ, ಗುಲಾಬಿ, ಚೆಂಡು ಐತ್ರಿ, ರಾಜಾ ಹೂವು ಐತ್ರಿ. ಇಂಥ ಹೂಗಳನ್ನು ಹಂತ ಹಂತವಾಗಿ ಬೆಳಿತೇವೆ. ಈ ಮಳೆಗಾಲ ಟೈಮ್ ಇದನ್ನು ಬೆಳಿತೇವೆ, ಬೇಸಿಗೆ ಟೈಮ್ದಾಗ ಕಬ್ಬು ಇರೋಂಗೆ ಇರ್ತೈತ್ರಿ. ಆನಂತರ ಅದ್ರೊಳಗೆ 10 ಥರದ ತರಕಾರಿಗಳನ್ನು ಬೆಳಿತೇವೆ, ಸೊಪ್ಪುಗಳನ್ನು ಬೆಳಿತೇವೆ. ಯಾವ ಬೆಳಿತೇವೆ ಅಂದರೆ ಕೊತ್ತಂಬರಿ ಬೆಳಿತೇವೆ ರೀ, ಆನಂತರ ಮೆಂತೆ, ರಾಜಗೇರಿ, ಪಾಲಕ್, ಪುಂಡಿ ಪಲ್ಲೆ, ಇಂಥ ಬೆಳೆಗಳನ್ನ ಒಂದು ಲೈನ್ದಾಗ ಒಮ್ಮೆ ತೆಗೆದ್ರೆ ಒಂದು 30,000 ರೂಪಾಯಿ ತಕ್ಕೋತೀವ್ರಿ. ಒಂದೊಂದು ಲೈನ್ದಾಗ ಒಮ್ಮೆ ತೆಗೆದ್ರೆ ಅಂಥವು 3 ಪಿಕ್ಕನ್ನ ತಕ್ಕೋತೀವ್ರಿ ನಾವು ಬ್ಯಾಸಿಗೆ ಮಳೆಗಾಲದ ಬರೋರಾಗ. ಈಗ ನೋಡ್ರಿ, ನೀವು ಹೇಳೋ ಪ್ರಕಾರ 1 ಎಕರೆಯೊಳಗೆ ಕಬ್ಬು ಹಾಕಿರಿ, ಕಬ್ಬನ ಅಂಗ್ಲ ಮಾಡಿರಿ, ಅಂದ್ರೆ ಅದ್ರೊಳಗೆ ಅಂತರ ಬೆಳೆ ಬೆಳೆದಿರಿ, ಇದ್ರೆ ಅಲ್ಲಿ ಸೊಪ್ಪು 8 ಫುಟ್ ಅಂತರ ಇಟ್ಟಿರಿ, 8 ಫುಟ್ ಅಂತರ ಇಟ್ಟಿರಿ. ಅಂದ್ರೆ ಕಬ್ಬು ಲೇಟಾ ಬರ್ಲಿ, ಆದ್ರೆ ಇವು ಬೇಗ ಬರ್ತಾವ ನಿಮಗೆ. ಇವು ಬರ್ತಾವ 45 ದಿವಸದ ಪೀಕ್ ರೀ ಅದು. ತರಕಾರಿ 45 ದಿವಸಕ್ಕೆ ಮತ್ತೆ ಅದು ಕಟಾವಾಗಿ ಹೋಗ್ಬಿಡ್ತೈತಿ. ಆಮೇಲೆ ಇನ್ನೋಡ್ರಿ, ಈ ಕಡೆ 1 ಎಕರೆ ಒಳಗೆ ಪೇರು ಹಾಕ್ಯಾರಿ. ಹಾ, ಪೇರು ಐತ್ರಿ. ಒಂದ್ ಲೈನ್ ಪೇರು ಹಾಕಿದ್ರೆ ಮತ್ತೆ ಮತ್ತೊಂದ್ ಲೈನ್ ಲಿಂಬು ಹಾಕ್ಯಾರಿ. ಆಮೇಲೆ ದಾಲ್ಚಿನ್ನಿ ಐತ್ರಿ. ಆನಂತರ ಈಚೆಕಡೆ ಸರ್ ಐತ್ರಿ, ಕರಿಬೇವ ಐತ್ರಿ. ಆಮೇಲೆ ತರಕಾರಿಗಳನ್ನು ಕೂಡ ಬೆಳಿತ, ಪಪ್ಪಾಯಿ ಬದುನೆ ಬೆಳಿತಾರೆ. ಪಪ್ಪಾಯಿ ಬದುನೆ ಒಂದ್ ಗಿಡದಂಗ ಹಂತಕ್ಕರಿ, ಪಪ್ಪಾಯಿ ಎಲ್ಲ ಬೆಳಿತಾವ್ರಿ. ಆನಂತರ ಅದ್ರೊಳಗೆ ಅರಿಶಿನ ಬೆಳಿತಾವ್ರಿ. ಹಾ, ಅರಿಶಿನ ಅದ್ರೊಳಗೆ ಬೆಳಿತಾವ್ರಿ. ಅರಿಶಿನ ಸುಮಾರು 1 ವರ್ಷಕ್ಕೆ 2 ಕ್ವಿಂಟಲ್ ಅರಿಶಿನ ಮಾಡ್ತಾನೆ ರೀ. ನೋಡ್ರಿ, ಅರಿಶಿನ ಜಾಗ ನೋಡಿ 10 ಗುಂಟಿನಿಲ್ಲ, ಅದ ಪಿರೋದಾಗ 10 ಗುಂಟಿನಿಲ್ಲ, 2 ಕ್ವಿಂಟಲ್ ಅರಿಶಿನ ಮಾಡ್ತಾನೆ ರೀ ಮನ್ಯಾಗ. ಮಾಡಿ ಅದನ್ನ ಬೀಸಿ ನೋಡ್ರಿ ರಾಮಪ್ಪ, ನಮ್ಮ ಮಕ್ಕಳು ನಾಲ್ಕು ಮಕ್ಕಳು ಇದ್ರು, ವ್ಯಾಪಾರ ಮಾಡಕ್ಕೂ ಅವ್ರ ರೀ, ನಾವ್ ಯಾರ ದಲಾಲ ಕಡೆ ಹೋಗುದಿಲ್ಲ, ಏನಿಲ್ಲ, ಮನ್ಯಾಗನ ಮಾಡೋದಿಲ್ಲ ಕೆಲಸ. ಹೂವಿನ ಹಾರ ಮಾಡಿರೂ ಮನ್ಯಾಗನ ಹೂವಿನ ಹಾರ ಮಾರ್ತವ್ರಿ, ಹೂ ಸುದ್ಕ ಮನ್ಯಾಗನ ಮೈಲಿ ಮಾಡಿ ಮಾರ್ತಾರೆ. ಮಾಸಿತ್ತು ನಾ ಮೂರುವರೆ ಸಾವಿರ ರೂಪಾಯಿ ವ್ಯಾಪಾರ ಮಾಡಿ. ಈಗ ಶ್ರಾವಣದಾಗಂತೂ ದಿನ ಇಲ್ಲಾಂದ್ರು 200 ರೂಪಾಯಿ ನೋಡ್ರಿ. ಈಗ ನಿಮ್ಮ ಮಣ್ಣು ಏನದು, ಮಣ್ಣಲ್ಲ ಅದು, ಅದು ದುಡ್ಡಿನ ರಾಶಿ. ಮಾತ್ರನಾ ದುಡ್ಮಿ ಮಾತ್ರ, ನಾವು ಅವ್ರು ಕರೆದ್ರು ಇವ್ರು ಕರೆದ್ರು ಅಂತ ಹೋಗುದಿಲ್ಲ. ನಮ್ಮ ಹೊಲ ಜಮೀನ್ ಬಿಟ್ಟು ಹೊರಗಡೆ ಹೋಗುದಿಲ್ಲ. ಇವತ್ತ ನಮ್ಮ ರೈತರು ನೋಡ್ರಿ, ಒಂದು ಬೆಳೆ ಬೆಳಿತಾರ, ಒಂದ ಅಂದ್ರೆ 5-6 ವರ್ಷ ಅದನ್ನ ಕಬ್ಬ ಅಂದ್ರೆ ಕಬ್ಬ ಬೆಳೆಯುದು, ಆಮೇಲೆ ತೊಗರಿ ಅಂದ್ರೆ ತೊಗರಿ ಬೆಳೆಯುದು, ಆಮೇಲೆ ಗೊಂಜಾಳ ಅಂದ್ರೆ ಅದನ್ನ ಬೆಳೀತಾ ಹೋಗುದು, ಆಮೇಲೆ ಲಕ್ಷಾನ ತಂದ್ ಕೊಡುದು. ನೋಡ್ರಿ ಈಗ ಮಣ್ಣನ್ನ ನಾವು ಆಗದೆ ದೇವಿ ಹಿಂಗ ಪೂಜೆ ಮಾಡಿ ಈ ತರ ಬೇರೆ ಬೇರೆ ವೈವಿಧ್ಯಮಯವಾಗಿ ಅಂತರ ಬೆಳೆ ಬೆಳೀಲಿಕ್ಕೆ ಸಾಧ್ಯ ಆದ್ರೆ ನೀವು ರೋಗನೂ ಬರುದಿಲ್ಲ, ರೋಗನು ಬರುದಿಲ್ಲ, ಆಮೇಲೆ ಕೀಟಗಳ ಕಾಟನೂ ಇಲ್ಲ. ಯಾಕಂದ್ರೆ ಒಂದ್ ಕೀಟ ಬಂದ್ರೆ ಅದನ್ನ ತಿನ್ನಕ್ಕೆ ಇನ್ನೊಂದು ಕೀಟ ಬರ್ತದೆ. ಈಗ ಅಂತರ ಬೆಳೆ ಮಾಡೋದ್ರಿಂದ ನಿಮ್ಗೆ ತನ್ನಿಂತಾನ ಎಲ್ಲ ನಿಯಂತ್ರಣ ಆಗ್ತದೆ. ಮತ್ತೆ ಅದು ಈ ಮನೆಯೊಳಗೆ ಎಲ್ಲರೂ ಕೂಡಿದಾಗ ಹೆಂಗೆ ಎಷ್ಟು ಖುಷಿಯಾಗಿರ್ತೀವಿ, ಹಂಗೆ ಭೂಮಿಯೊಳಗೆ ಎಲ್ಲ ಈ ಥರ ಪೈರುಗಳು ಇದ್ದಾಗ ಆ ಭೂಮಿ ಕೂಡ ನಳ್ಳನಿಸ್ತದೆ ಖುಷಿ ಖುಷಿಯಾಗಿ. ಒಂದು ಒಂದು ಕುಟುಂಬ ಅದು ಜಾಯಿಂಟ್ ಫ್ಯಾಮಿಲಿ ಅಂತೀವಲ್ಲ, ಹಂಗೆ ಆ ಕೃಷಿಯೊಳಗೆ ನೀ 2 ಎಕರೆ ಒಳಗೆ ಜಾಯಿಂಟ್ ಫ್ಯಾಮಿಲಿ ಮಾಡಿದ್ರೆ ಎಷ್ಟು ಜಾಯಿಂಟ್ ಫ್ಯಾಮಿಲಿ ಅದ ನೋಡ್ರಿ. ಅಲ್ಲಿ ಪೇರು ಅದ, ಲಿಂಬು ಅದ, ದಾಲ್ಚಿನ್ನಿ ಅದ, ಲೆವಳಸರ, ಕರಿಬೇವು, ಆಮೇಲೆ ಸೊಪ್ಪು, ಕೊತ್ತಂಬರಿ, ಏನು ಪಾಲಕ್, ಮೆಂತೆ, ಪಪ್ಪಳಿ, ಕಬ್ಬು ಅನ್ ನೋಡ್ರಿ. ಇದು ನಮ್ಮ ರೈತರಿಗೆ ಅರ್ಥ ಮಾಡ್ಕೋಬೇಕು. ನಿಜವಾಗಿ ಕೂಡ ಬಂಗಾರ ಬೆಳಿಬಹುದು, ನಮ್ಮ ಒಂದು ಆಲಸ್ಯವನ್ನು ಮೈ ಕೊಡಿವಿ, ನಾವು ಕೆಲಸ ಮಾಡ್ಬೇಕು. ಏನಂತೀರಿ ಸರ? ಇವು ಒಕ್ಕಲ್ತನದಾಗವ್ರಿ, ಬೆಳಗ್ಗೆ ಎದ್ರೆ ಈಗೇನೋ ಅಂತ ಅಂತಾರ್ರಿ, ನಾವು ಮುಂಜಾನೆ ಎದ್ದು ಕೂಡ ರೊಕ್ಕ ನೋಡ್ತೇವೆ, ಲಕ್ಷ್ಮೀ ಬರ್ತಾಳೆ ಮುಂಜಾನೆ ಹೇಳ್ಕೊಡ್ದು. ಯಾರ್ರೀ ಒಂದು 10 ನಮ್ಗೆ ಒಂದು 5 ಮೈಲ್ ಬೇಕು, ಆ ನಂತರ ಇಲ್ಲ ಅಂದ್ರೆ ಅರಿಶಿನ ಪೌಡರ್ ಕರೆ ಬರ್ತಾರ ರೀ. ಒಟ್ಟು ಬೆಳಗ್ಗೆ ಹಿಂಗೆ ಮುಂಜಾನೆ ಎದ್ದು ನಾವು ಮೊಕ್ಕ ತೊಳ್ಕೋದಾಗ ಲಕ್ಷ್ಮೀ ನಮ್ಮ ಮನೆ ಮುಂದೆ ಬಂದಿರ್ತಾರೆ. ನಾವು ಮಾತ್ರ ಲಕ್ಷ್ಮೀ ನಮ್ಮ ಮನೆ ಮುಂದೆ ಬರ್ತಾರೆ. ಮಕ್ಕಳು ಮಾತ್ರ 8 ಜಾನ್ತನ ಕೆಲಸ ಮಾಡ್ತಾರೆ, ಅವ್ರು ಮತ್ತೆ ಕಾಲೇಜು ಕಲಿತಾರೆ, ಎಲ್ಲ ಮಾಡ್ತಾರೆ. ನಾ ಮಾತ್ರ 4ನೇ ಕ್ಲಾಸ್ ಶಾಲೆ ಅಷ್ಟೇ ಕಲ್ತೇನ್ರಿ. ಮಾತ್ರ ಆಕೆ ನಂಗೆ ಭೂಮಿ ತಾಯಿ, ಮಾತ್ರ ಒಂದು ನನಗೆ ಅನ್ನ ಹಾಕೋದು ಭೂಮಿ ತಾಯಿ ಅಂತ ಹೇಳ್ತಾರಲ್ಲ, ಜಗತ್ತುಕ್ಕೆ ಅನ್ನ ಹಾಕುವಂತ ಆಕೆ. ಆಕೆ ಬೆಳೆಯಲಿಲ್ಲ ಅಂದ್ರೆ ಜಗತ್ತು ಅಲ್ಲಾಡ್ತೈತೆ ಹೇಳ್ತಾರೆ. ಹಂಗೆ ನಾವು ಆಕೆ ಮೇಲೆ ಶ್ರಮ ಇಟ್ಟು ಮಾಡಿದ್ರೆ ಸುಮಾರು 3-3.5 ಲಕ್ಷ ರೂಪಾಯಿ, ಈಗ 4 ಲಕ್ಷ ರೂಪಾಯಿ ಮೇಲೆ ಆದಾಯ ಹೋಗ್ಯನ್ರಿ. ಇಷ್ಟು ಮಳೆ ಆಗೈತಿ, ಹಿಂಗಾಗೈತಿ, ಲುಕ್ಸಾನ್ ಆಗೈತಿ, ಆಗುವಂಥ ಪರಿಸ್ಥಿತಿ ಐತಿದ್ರಿ. ಆದರೆ ಈ ಸಲ ಮಳೆ ಆದರೆ ಮುಂದಿನ ಸಲ ನನಗೆ ಕೊಡ್ತಾಳೆ ಅನ್ನೋದು ನನಗೆ ಭಾಳ ಆಸೆ. ಅಂತವಿ 3 ತಿಂಗಳು 4 ತಿಂಗಳದ್ದು 8 ದಿವಸದ ಬೆಳೆ ಮಾಡ್ತೇವ್ರಿ, 15 ದಿವಸದ ಬೆಳೆ ಮಾಡ್ತೇವ್ರಿ, 40 ದಿವಸದ ಬೆಳೆ ಮಾಡ್ತೇವ್ರಿ. ಮತ್ತು ಇದಕ್ಕೆ ನಾವು ಏನಕ್ಕೆ ನಾವು ಸಲಹೆ ತೊಗೋಬೇಕಾರೆ, ಯಾರು ಬರೋದ್ರು ಅಂದಿರಲ್ಲ ಅವ್ರ ತಕ್ಕ ಹೋದಿನಿ ರೀ. ಮತ್ತು ನಾನು ಕೃಷಿ ಮಾಡೋಕ್ಕೆ ಇದು 1 ಎಕರೆದಾಗ ಏನು ಮಾಡ್ತೀವಪ್ಪ ತಂದ್ರನ್ನ ಆ ನಮ್ಮ ಶ್ರೀಪಾದ ಸರ್ ಇದ್ದರು, ಆನಂತರ ನಮ್ಮ ಚಂದ್ರಶೇಖರ್ ಸರ್ ಇದ್ದರು, ಈಗಾಗಲೇ ಅದಾರ ರೀ, ಅವ್ರು ಹೆಡ್ ಆಗ್ಯಾದ್ರು. ಖರೆ ಅಂದ್ರೂ ಈಗ ಅಲ್ಲಿ ಬಾ ರಾಮಣ್ಣ, ಇಲ್ಲಿ ಬಾ ಅಂತಾರೆ. 1 ಎಕರೆದಾಗ ಮಾಡಿದಾಗ ಎಲ್ಲೆಲ್ಲೋ ಮುಂದಿನ ತೊಂಬಂದು ನಮ್ಮ ಹೊಲಕ್ಕೆ ನೋಡಕ್ಕೆ ಕಳಿಸ್ತಾರೆ ಯಾರು ಅಂದ್ರೆ, ನಾವು ಆದ್ರೂ ನೇರವಾಗಿ ರೀ ಅವ್ರ ಹೊಲದಾಗ ಬಂದಂಥವ್ರಿಗೆ ನೀವು ಹಿಂಗೆ ಮಾಡಿರಿ, ನೀವು ಹಿಂಗೆ ಮಾಡಿರಿ. ಮೊದಲು ನಾವು ಒಬ್ಬ ಹೂ ಬೆಳಿತೀನಿ ರೀ, ಈಗ ನಮ್ಮ ಊರಾಗ 10 ಮಂದಿ ಹೂ ಮಾಲಿ ಮಾಡ್ತಾರೆ, 10 ಮಂದಿ ಬೆಳಿತಾರೆ. ಆನಂತರ ನಬಾರ್ಡ್ ಪ್ರಾಜೆಕ್ಟ್ ಬಂತು, ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ, 12 ಜೇನು ಪೆಟ್ಟಿಗೆ ಅದಾವ್ರಿ ನನ್ನ ಹೊಲದಾಗಿ. 12 ಜೇನು ಪೆಟ್ಟಿಗೆ ಅದ ಅಂದ್ರೆ ಹೊನ್ನಾಪುರಕ್ಕೆ ಏನೇ ಕೆಲಸ ಬಂದರು ಅಗ್ರಿ ಅವ್ರ ಆಯ್ತು, ಆನಂತರ ಅರಸಿಗೆ ಅವ್ರ ಆತು ರೀ, ನಮ್ಮ ದಾಡದಾರ ಹೊನ್ನಾಪುರಕ್ಕೆ ಕೊಡ್ರಿಪ್ಪ, ಒಳ್ಳೆ ರೈತರದಾರು. ಅವ್ರು ಏನು ಕೊಟ್ಟಿರ್ತಾರು ನನಗಂತ ಏನು ಮಾಡ್ಕೋದಿಲ್ರಿ, ನನಗೆ ಕೊಡಂತ ಭಗವಂತ ಭಾಳಷ್ಟು ಕೊಡತಾನ್ರಿ, ನನಗೆ ಯಾವ್ದು ಬೇಕಾಗಿತ್ರಿ, ನಾವು ದುಡಿತಾನೋ ನಾ ತಿನ್ಬೇಕು ಇಂಥ ವಿಚಾರದಾಗ ನಾ ಇದ್ದೇನೆ ರೀ. ನನ್ನ ಊರಿಗೆ ಮಾತ್ರ ಒಂದು ಸುಮಾರು 160 ಪೆಟ್ಟಿಗೆ ಜೇನು ಪೆಟ್ಟಿಗೆ ತರಿಸೇನ್ರಿ, ಅದು ಖಾದಿ ಉದ್ಯಮಗಾರ ಅವರಿಂದ ಬಂದವ್ರಿ. ಒಂದು ಮನುಷ್ಯಾಗ 10 ಪೆಟ್ಟಿಗೆ ಕೊಟ್ಟಾರ್ರಿ, ಅಂಥವ್ರಿಗೆ 18 ಜನಕ್ಕೆ ಟ್ರೈನಿಂಗ್ ಕೊಟ್ಟಾರು. ಆದ್ರೆ ನಾವು ಈಗ ಸಾವು ಕೃಷಿ ಒಳಗೆ ಮಾಡ್ಬೇಕಾರ ಯಾವ ಮಾಡ್ಬೇಕು, ಬ್ರಹ್ಮಾಸ್ತ್ರ, ನೇಮಾಸ್ತ್ರ, ಜೀವಾಮೃತ ಇಂಥವೆಲ್ಲ ನಮ್ಮ ಚಂದ್ರಶೇಖರ್ ಸರ್ ಕಲಿಸಿರಾರು. ಇದು ಹಿಂಗೆ ಮಾಡ್ರಿ, ಇದನ್ನ ಹಿಂಗೆ ಮಾಡ್ರಿ, ಹೊಸ ಹೊಸ ತಳಿಗಳನ್ನು ಸೈಂಟಿಸ್ಟ್ಗಳು ಹುಡುಕ್ತಾರೆ, ಅಂದ್ರೆ ನಾವು ಮಾಡ್ತೇವೆ ಅಂತ ನಮ್ಗೆ ಹುಡುಕ್ತಾರೆ. ಅದರಿಂದ ನಮ್ಗೆ ಲಾಭ ಐತ್ರಿ. ಒಂದು ಪಪ್ಪಳಿ ಗಿಡ ರೀ, 100 ಕಾಯಿ ಹಾಕೈತಿ ಅಂತ, ಒಂದು 20 ರೂಪಾಯಿಗೆ ಒಂದು ಕಾಯಿ ಮಾರಿರ ನನಗೆ 2000 ಒಂದೊಂದು ಪಪ್ಪಳಿ ತೈವಾನ್ ಅಂತೇಳಿ ಅವ್ರ ತಕ್ಕ ತಂದಿರ್ತಾನು. 20 ರೂಪಾಯಿಯೋ 10 ರೂಪಾಯಿ ಮಾರಿರೋ ನನಗೆ ಒಂದು ಲಾಭ ಐತ್ರಿ. ಅವು 8 ಪೂಟಿ ಇಟ್ಟೇನು, ಒಂದು 50 ಗಿಡ ಹೆಚ್ಚೇನ್ರಿ ಸರ್. ರಾಮಣ್ಣ, ಈಗ ನಮ್ಮ ರೈತ ಬಾಂಧವರ ಸವಾಲು ಅಂದ್ರೆ ಈ ಮಣ್ಣಿನ ಗುಣಮಟ್ಟ ಕಾಯ್ಕೊಳ್ಳೋದು. ಇವತ್ತೇನಾಗಿದೆ, ಅವರು ಮಣ್ಣನ್ನು ಏಕ ಬೆಳೆ ಬೆಳೆದು ಸವಳು ಜವಳು ಆಗಲಿಕ್ಕೆ ಹತ್ತಿರ ಆದವು, ಅಂದರೆ ಗೊಬ್ಬರ ಹಾಕ್ಲಿಕ್ಕೆ ಅಂದರೆ ಪೀಕ ಬರೋದಿಲ್ಲ, ಬರೋದು. ಆಮೇಲೆ ಅವರು ಸಾವಯವ ಅಂತೂ ಈಗ ಎಷ್ಟೋ ಕಡೆ ಏನು ಮಾಡ್ಯಾರ, ಈ ದನ ಸಾಕೋದು ಬಿಟ್ಬಿಟ್ಟಾರೆ. ಹಿಂಗಾಗಿ ಏನಾಗಿದೆ, ಅವರಿಗೆ ಸರ್ಕಾರಿ ಗೊಬ್ಬರದ ಮೇಲೆನ ಅವಲಂಬನೆ ಆಗ್ಯಾರ, ಸಾಕಷ್ಟು ದುಡ್ಡು ಇರ್ತದೆ ಹಾಕ್ತಾರೆ. ಮತ್ತು ಅಡ್ ಮಳೆ ಬಂತು, ಅದು ಬಂತು, ಇದು ಬಂತು ಅಂಥೇಳಿ ಆಮೇಲೆ ಆ ಭೂಮಿಯೊಳಗೆ ಸತ್ವಿಲ್ಲಲ್ಲ, ಹೀಗಾಗಿ ಸೂಕ್ಷ್ಮಜೀವಿಗಳಿಲ್ಲ, ಮತ್ತು ಸೆರೆಗೆ ಹಿಡ್ಕೊಳ್ಳೋದಿಲ್ಲ, ಮತ್ತು ನಾವು ಅಂದ್ಕೊಳ್ಳೋದು ಒಂದು ಆಗೋದು ಒಂದು, ಹಿಂಗಾಗ್ಬಿಟ್ಟದು. ಈಗ ನೀವು ಮಣ್ಣಿನ ಹದ, ನಿಮ್ಮ ಭೂಮಿಯ ಮಣ್ಣು ನೋಡಿದ್ರೆ ಒಂಥರ ಖುಷಿಯಾಗುತ್ತೆ, ಯಾಕಂದರೆ ನೀವು ಅದನ್ನು ಅಷ್ಟು ಸಜೀವವಾಗಿ ಇಟ್ಟಿರಿ. ಈಗ ಎರೆಹುಳು ಬಗ್ಗೆ ಹೇಳಿದ್ರಿ ನೀವು, ಈ ಮಣ್ಣನ್ನು ಆ ಒಂದು ಜೀವಂತಿಕೆ ತರಲಿಕ್ಕೆ ನೀವು ಏನೇನು ಮಾಡಿದ್ರಿ ಸರ್ ಮೊದಲು ಪ್ರಥಮದೊಳಗೆ ಪಟ್ಟಣ ಸೇತಿ ಅಂತ ಒಬ್ಬರು ಇದ್ರು, ಸಾವ ಕೃಷಿ ಒಳಗೆ ಗದಗ ಕಲಿಬೇಕಂತ ಸಾವ ಕೃಷಿ ಒಳಗೆ ಆತ್ಮಾದಾರವನ್ನು ಟ್ರೈನಿಂಗ್ ಕೊಟ್ಟಿರಿ ನನಗೆ, ಗದಿಗೆ ಕಳಿಸ್ರಿ ನನಗೆ, ಅಲ್ಲಿ ಎಚ್ ಕೆ ಪಾಟೀಲ್ ಅವ್ರದ್ದು ಸಾವ ಕೃಷಿನ ಮಾಡ್ಬೇಕು ಅನ್ನೋದ ಒಂದು ಟ್ರೈನಿಂಗ್ಗಳನ್ನ ಆನಂತರ ಮಹಾರಾಷ್ಟ್ರ ಕಳಿಸಿದ್ರು, ಎಲ್ಲೆಲ್ಲೂ ಕಳಿಸ್ರಿ ನಮ್ಗೆ ಆತ್ಮದಿಂದ ಭಾಳಷ್ಟು ಕೆಲಸ ಮಾಡಿಸಾರ ರೀ. ಅವು ಎಲ್ಲೆಲ್ಲಿ ಏನೇನು ನೋಡ್ಕೊಂಬಂದಿದ್ದೀನಿ ಸರ್, ಭೂಮಿ ಮಣ್ಣನ್ನು ನಾವು 10 ವರ್ಷ ಬೆಳೆಸಿದ್ದನ್ನು 10 ನಿಮಿಷನಾಗ ಹೋಗೈತಿ ರೀ, 10 ವರ್ಷ ಬೆಳೆಸಿದ್ದು 10 ನಿಮಿಷನಾಗ ಹೋಗಂಥ ಪವರ್ಸ್ ಐತ್ರಿ ಭೂಮಿಯಾಗ. 10 ವರ್ಷ ನಾವು ಭೂಮಿ ಫಲವತ್ ಮಾಡಿದ್ರು ಒಂದು 10 ನಿಮಿಷನಾಗ ಹೋಗೈತಿ ರೀ, ಹಂಗೈತಿ ರೀ. ಅದಕ್ಕಾಗಿ ಮೊದಲೊಂದು ಪಟ್ಟಣ ಸಿಟಿ ಅಂತಾರೆ, ಬರೀ 1200 ರೂಪಾಯಿದಾಗಿತ್ತು ರೀ ಒಂದು ಎರೆಹುಳು ತೊಟ್ಟಿ, ಈಗಾಗಲೇ 18 ತೊಟ್ಟಿ ಅದಾವ ರೀ ನಿಮ್ಮ ಹೊಲದಾಗ. ಹಾಂ ಅದನ್ನ ನಮ್ಮ ಹೊಲದಾಗ ಕಸವನ್ನು ರಸ ಮಾಡುವಂಥದ್ದಾಗ ರೀ. ಹೆಂಗೆ ಮಾಡ್ತಿರನ್ನ ಈ ನಾವು ಏನು ಕಸ ಪ್ಯಾರಲು ತಪ್ಪಲ ಓದೋ ಹತ್ರಾಗ ಹೋಗಿತ್ತೇವೆ ರೀ, ಚೆಂಡು ಹೂದಕ್ಕೆ ಹತ್ರಾಗ ಹೋಗಿತ್ತು, ಅತ್ರ ಹಿರಿಬಳ್ಳಿದ ಹತ್ರಾಗ ಹೋಗಿತ್ತು, ಇವನ್ನೆಲ್ಲ ಓದ ಹತ್ರಾಗ ಹೋಗೋದು ಅದ್ರ ಮಳೆ ಹುಳ ಬಿಟ್ಟರು ಮುಗಿದು ಹೋತ್ರಿ ನಾವು ಎರೆಹುಳ. ಆನಂತರ ನಮ್ಮ ಹೊಲದಾಗ ಈಗ ಬೇಕಾದಲ್ಲಿ ನೋಡ್ಬೋದು ರೀ, ಮೊದಲ ಎಲ್ಲರ ಹೊಲದಾಗ ಏನಿತ್ರಿ ಮಳೆ ಹುಳ ರೀ ಒಂದು ಹೋಲ್ ಹೊಡಿತೈತ್ರಿ, ಹೋಲ್ ಹೊಡೆದಾಗ ಈಗ ಗಳ್ಯಾಚಕ ಗೊಬ್ಬರ ಹಾಕಿದಾಗ ಸತ್ತು ಹೋಗ್ಬಿಟ್ಟಿದ್ರಿ ಈಗ, ಈಗ ಅವು ಸತ್ತು ಹೋಗ್ಯಾವ ರೀ. ಅದರಿಂದ ಭೂಮಿ ನೀರು ಹಿಡಿತೈತ್ರಿ, ಭೂಮಿ ನೀರು ಹಿಡಿತಿತ್ತು ಚೆನ್ನಾಗಿ ಬೆಳಿ ಬರ್ತೈತ್ರಿ. ಹೌದು, ಈಗ ಫಲವತ್ತಾರ ಏನ್ ಮಾಡ್ತಾರೆ ಕಳ್ನಾಚೆ ಕೊಡದ್ ನೀವು ಅಥವಾ ಈ ಸರ್ಕಾರ ಗೊಬ್ಬರದಿಂದ ಆ ಭೂಮಿ ಒಳಗೆ ಆ ಹುಳ ಅನ್ನೋದು ಹೋಗ್ಬಿಟ್ಟಿತ್ರಿ, ಏರುಹುಳ ಅನ್ನೋದು ಹೋಗ್ಬಿಟ್ಟಿತ್ರಿ. ಈಗ ನಮ್ಮಲ್ಲಿ ಎಲ್ಲಿ ಬೇಕಲ್ಲಿ ಒಂದು ಸ್ವಲ್ಪ ಹೋಲ್ ಹೊಡೆದ್ರೆ ಸಾಕು ಅಷ್ಟು ಏರುಹುಳ ಹೊಂಟೈತಿ ನಮ್ಮಲ್ಲಿ. ಒಂದು ಗುದ್ದಿ ಹೋಲ್ ಹೊಡೆದ್ರೆ ಒಂದು ಏರುಹುಳ ಕೊಲ್ಲಬೇಕ್ರಿ ನಾವು, ಅದನ್ನ ವಿಚಾರವಾಗಿಯೇ ಮಾಡ್ಬೇಕ್ರಿ ನಾವು. ಹಂಗೆ ಅಷ್ಟು ಮಾಡಿ ಇಟ್ಟೇನ್ರಿ ಅಂದ್ರೆ ಈಗ ನಮ್ಮ ಹೊಲ ಅಂದ್ರೆ ಗೊಬ್ಬರ ಮಾರ್ತಾನೆ ಹುಳ ಮಾರೋದಲ್ಲ, ಯಾಕಂದ್ರೆ ಹುಳ ನನ್ನ ಹೊಲದಾಗ ಇರ್ಬೇಕ್ರಿ. ಹೌದು, ಈ ಟೈಪ್ ಮಾಡಿ ಇಟ್ಟೇನ್ರಿ. ಎಲ್ಲ ಹೊಲ ತುಂಬನ್ನ ಮೊದಲು ಫಲವತ್ತು ಮಾಡೋಕ್ಕಾದ್ರಿ, ಅದು ಸುಮಾರು 2 ಫೂಟ್ದಿಂದ ಮ್ಯಾಲ ಮಣ್ಣು ತಗೊಂಡ್ಬರ್ತೈತಿ ಎರೆಹುಳ, 2 ಫೂಟ್ದಿಂದ ತೆಳಗಿನ ಮಣ್ಣು ತಗೊಂಡ್ಬರ್ತೈತಿ, ಮಣ್ಣು ತಗೊಂಬಂದು ಮ್ಯಾಲ ಎತ್ ಬಿಡ್ತೈತಿ. ಹೌದು, ಅಂದ್ರೆ ಕೆಳಗಿನ ಮಣ್ಣು ಫಲವತ್ತಾದ ಮೇಲೆ ಮ್ಯಾಲ ಬರ್ತದೆ, ಮ್ಯಾಲ ಬರ್ತೈತಿ, ಅದಕ್ಕೆ ಬಿಸಿಲು ಬೆಳಿತೈತಿ, ಬಿಸಿಲು ಬೆಳಿತೈತಿ, ಭೂಮಿ ಹೂಳಾಗಿರ್ತೈತಿ, ಭೂಮಿ ಮೆದುವಾಗಿ ಇದ್ದೈತಿ, ಏನ್ ಬೆಳೆದ್ರು ತಾನೇ ಬೆಳಿತೈತಿ, ಏನ್ ಬೆಳೆದ್ರು ಬೆಳಿತೈತಿ. ಅಂದ್ರೆ ಎರೆಹುಳ ಗೊಬ್ಬರ ಹಾಕ್ತವ್ರಿ, ಆನಂತರ ಎರೆಹುಳ ಗೊಬ್ಬರ ಜಿಪ್ಸಮ್ ಇವನ್ನ ಬಿಟ್ಟರೆ ಮತ್ತೊಂದು ಏನು ಹಾಕೋದಿಲ್ಲ ರೀ, ಯಾವ ಔಷಧಗಳನ್ನು ಹೊಡಿದಿಲ್ಲ ಏನಿಲ್ಲ. ಅದರಿಂದ ನಮಗೆ ಖರ್ಚು ಕಡಿಮೆ ಆಕೈತಿ, ಯಾಕಂದ್ರೆ ಮನ್ಯಾಗ ದುಡಿಯೋಂಥ ಮಕ್ಕಳು ಅದಾರ ರೀ, ಮತ್ತು ನಮಗೆ ಹೊರಗಿನ ತರುವಂಥದ್ದು ಏನಿಲ್ಲರಿ. ನಾವು ಕೊಂಡು ತಂದರೆ ಬೆಲ್ಲ ತರಬೇಕು, ಇಂಥವು ನಾವೇನ್ರಿ ಮೆಣಸಿನಕಾಯಿ ಹೊಲದಾಗ ಬೆಳಿತೈತಿ, ಮೆಣಸಿನಕಾಯಿ ಕಷಾಯ ಮಾಡೋಕೆ ಹೊತ್ತರಾಗನೇ ಇರ್ತೈತಿ ರೀ. ಆನಂತರ ಸೋಲಾರ್ ಈಗ ಯಾವುದೋ ಹುಳ ಬರ್ಬೇಕಂದ್ರೆ ಸೋಲಾರ್ ಲೈಟ್ ಮಾಡ್ಕೊಂಡಿರು ನಾವು, ಬರೀ 200 ರೂಪಾಯಿ ಬಲ್ಲದಿಂದ ಸೋಲಾರ್ ಲೈಟ್ ಮಾಡ್ತಾನೆ, ಅದ್ರ ಆಕರ್ಷಣೆ ಮಾಡ್ತಾವೆ. ಅದನ್ನು ಸೋಲಾರ್ ಅಂದರೆ ಹೊತ್ತು ಮುಂಚೆ ನಾವು ಅದನ್ನು ಹಾಕಿದ್ರೆ ತರಕಾರಿ ಬೆಳೆಯೋದು, ಈಗ ನಾವು ಒಬ್ಬನೇ ಹೆಚ್ಚಿನ ಅಂದ್ರೆ ರೀ 60 ಮುಂದೆ ಚಾರ್ಜರ್ ಮಾಡಿಕೊಂಡು ಅದನ್ನು ಸ್ವಲ್ಪ ಹೊತ್ತು ಮುನಿಗೆ ಒಂದು 5-6 ಕಡೆ ಕಟ್ಬಿಡೋದು, ಒಂದು ಬುಟ್ಟಿ ಇಟ್ಬಿಡ್ತಾರೆ. ಅದ್ರ ಅದ್ರ ಅವು ಏನು ತತ್ತಿಟ್ಟು ಅಂತ ಹೋಗುವಂಥ ಹುಳುಗ ಇರ್ತದ ಅದ್ರೊಳಗೆ ಬೀಳ್ತೈತಿ. ಹೌದು, ಅದ ನೀರಾಗ ಬಿದ್ದು ಆ ತತ್ತಿ ಇಡುವಂಥ ಶಕ್ತಿ ಕಡಿಮೆ ಆಗ್ತೈತಿ, ಅದಕ್ಕೆ ರೋಗ ಬರೋದು ಹುಳ ಹುಟ್ಟೋದು ಕಡಿಮೆ ಆಗಿರ್ತದೆ. ಆ ಹುಳವನ್ನು ಆಕರ್ಷಣೆ ಮಾಡೋ ದೀಪ ಇರೋದ್ರಿಂದ ದೀಪ ಇರೋದ್ರಿಂದ ಹುಳ ದೀಪ ಸುತ್ತಮುತ್ತ ದೀಪ ಸುತ್ತ ಬೀಳ್ತೈತಿ, ಅದಕ್ಕೆ ಬೆಳಕಿಗೆ ತಳಗ ಬೀಳ್ತೈತಿ, ಬಿಟ್ಟಾಗಿ ಬೀಳ್ತೈತಿ ನೀರಾಗ. ಹೌದು ಹೌದು ಹೌದು. ಆ ಅಂಥವುಗಳನ್ನು ವಿಜ್ಞಾನಿಗಳೊಂದು ಸ್ವಲ್ಪ ಕೊಟ್ಟಾಳದಾಗ ಅವು ನಮ್ಮಲ್ಲಿ ನಾವು ಒಂದೊಂದು ಪೂರೈ ಮಾಡ್ಕೊಂಡು, ಈಗ ಒಂದು ಸೋಲಾರ್ ತೊಗೊಬೇಕಂದ್ರೆ 20-22 ಸಾವಿರ ರೂಪಾಯಿ ಬೇಕು ಸರ್, ಮತ್ತು 200 ಅಂದ್ರೆ 8 ಬಲ್ಬ್ ತಂದ್ರೆ ಸಾಕು ರೀ, 1,000 ರೂಪಾಯಿದಾಗ ಮುಗಿತು. ಇಂಥ ಕಾರ್ಯಕ್ರಮಗಳನ್ನು ಅದಕ್ಕಾಗಿ ಖರ್ಚು ರೈತರಿಗೆ ಹೆಚ್ಚು ಕಡಿಮೆ ಬರತೈತ್ರಿ, ಗೊಬ್ಬರ ನಮ್ಮದೈತ್ರಿ, ಆನಂತರ ಔಷಧ ನಾವು ತಯಾರು ಮಾಡ್ಕೋತೇವೆ, ಎಲ್ಲ ಇರೋದ ನಮ್ಮ ತಕ್ಕ ಐತ್ರಿ. ಮತ್ತು ಖರ್ಚು ಬರೋದಿನ ಏನ ಕಳೆದ ಖರ್ಚು ಇರೋ ಅಂದ್ರೆ ನಾವೇನು ಮಾಡ್ಬೇಕು, ಕಳೆ ಒಂದ ತೆಗಿಬೇಕು. ಇಂಥ ಖರ್ಚುಗಳನ್ನು ಕಳೆ ತೆಗಿಯಾಕು ಇಲ್ಲಿ ಬೆಳೆ ಇರ್ತೈತಿ, ಇಲ್ಲಿ ಬೆಳೆ ಇರ್ತೈತಿ, ಇಲ್ಲಿ ಬೆಳೆ ಇರ್ತೈತಿ, ಒಟ್ಟ ಒಂದು ಸ್ಕೇರ್ ಫುಟ್ ಮೇಲೆ ಇದ್ದಂಗೆ ಬೆಳೆಯತ್ರಿ ಈಗ ನಾವು. ಹಾಂ, ಎಲ್ಲಿ ಕಾಲಿಟ್ರೆ ಹುಷಾರಿಡ್ಬೇಕ್ರಿ, ಒಂದೇ ಲೈನ್ದಾಗ ಹೋಗ್ಬೇಕು. ಹಾಂ, ರಮಣ್ಣ ನಂದನ್ ಮಾಡಿ ಅವರು, ಹಾಂ, ನೀವು ಕೃಷಿ ಭೂಮಿಯೊಳಗೆ ನೆಲೆದಾಡ್ತಾ ಇದ್ದೀರಿ. ಹಾಂ, ನೆಲೆದಾಡ್ತಾ ಖುಷಿ ಆಯ್ತು. ಆಮೇಲೆ ರಮಣ್ಣ, ಈಗ ನೀರಿಂದ ಹೆಂಗೆ ಮಾಡ್ತೀರಿ, ಯಾಕಂದರೆ ಈಗ ಮಳೆ ಭಾಳ ಆಯ್ತು, ಒಂದೊಂದು ಸಾರಿ ಮಳೆನೂ ಬರೋದಿಲ್ಲ, ನೀರಿನ ನಿರ್ವಹಣೆ ಮಾಡ್ಬೇಕಲ್ಲ. ನಾ ಹಿಂದೆ ಸೋಮನಳ್ಳಿ ಸಸಿ ಒಬ್ರು ನನಗೆ ಗೊತ್ತು, ಅವ್ರನ್ನ ಹೊಲಕ್ಕೆ ನಿಮ್ಮಂಗನವರು ಸಮಗ್ರ ಕೃಷಿ ಮಾಡ್ತಾರೆ, ಅವರು ಕೃಷಿ ಹೊಂಡ ಮಾಡ್ಕೊಂಡಾರ, ಅಲ್ಲಿ ಮೀನೂರು ಸಾಕಾಣಿಕೆಯನ್ನು ಮಾಡ್ತಾರೆ. ಆಮೇಲೆ ಈಗ ವೇಸ್ಟ್ ಇರ್ತೈತ್ಲ ಹೊಲದೊಂದು, ಅದನ್ನೆಲ್ಲ ಹೊಂಡಕ್ಕೆ ಹಾಕ್ತಾರೆ, ಅದನ್ನು ಮೀನು ತಿಂತಾವು, ಮೀನದ ವೇಸ್ಟ್ ಇರ್ತೈತ್ಲ ಅದು ಮತ್ತೆ ಹೊಳ್ಳಿ ಗೊಬ್ಬರ ಆಗಿ ಹೊಲಕ್ಕೆ ಬರ್ತೈತಿ. ಸರ್, ನಾನು ಮಾಡಿದ್ದೀನಿ ಅವರು. ಹಾಂ, ಅಂದರೆ ನೀರಿನ ನಿರ್ವಹಣೆಗೆ ಕೃಷಿ ಹೊಂಡ ಬೇಕಾ, ಹೆಂಗೆ ನೀವೇನು ಮಾಡಿದ್ರಿ? ನಾವೊಂದು ಮಾಡಿದ ಸರ್, ಕೃಷಿ ಹೊಂಡ ಆಯ್ತ್ರಿ, ಮೀನು ಸಾಕಾಣಿಕೆ ನಿಂತಂದ್ರಿ. ಈಗ ಅಲ್ಲಿ ನಮ್ಮಲ್ಲಿ ಬಾಜುಕೊಬ್ರು ಕಬ್ಬು ಕಡಿಯಾಕೆ ಬಂದ್ರಿ, ಕಬ್ಬು ಕಡಿಯಾಕೆ ಬಂದು ಮಕ್ಳಿಗೆ ಅನಾಹುತ ಆಗಕ್ಕೈತ್ರಿ. ಅನಾಥನ ಈ ಕೃಷಿ ಹೊಂಡ ತಕ್ಕೊಂದೇನ್ರಿ, ಈ ಮಳೆಗಾಲಕ್ಕೆ ಏನು ಮಾಡ್ತೇನೆ ರೀ, ಮಳೆಗಾಲಕ್ಕೆ ಬಿಡ್ತೇನೆ ರೀ, ಬ್ಯಾಸಿಗೆ ಒಂದು ಗಿಡದ ಬುಡ್ಕೊ ಮಾಡ್ಕೊಂದೇನ್ರಿ, ನನ್ನ ಅಂಡ್ರದಾಗ ಒಂದು ಕೃಷಿ ಹೊಂಡ ಮಾಡ್ಕೊಂಡು ಒಂದು ಮಾಡ್ಕೊಂದೇನ್ರಿ ಅಂಡ್ರದಾಗ. ಈಗ ಬ್ಯಾಸಿಗೆಲ್ಲ ಏನು ಮಾಡ್ತೇನೆ ರೀ, ಮಳೆಗಾಲ ಎಲ್ಲ ಅದ್ರ ಹೋದ ಕಸ ಹೋಗಿತ್ತೇನೆ ರೀ, ಅದ್ರ ಹೋದ ಕಸ ಹೋಗಿತ್ತನು, ಆನಂತರ ಬ್ಯಾಸಿಗೆ ಅದನ್ನು ತಕೊಂಡ್ಬಿಡ್ತೇನೆ ರೀ, ತಕ್ಕೊಂದು ತಡಪತಿ ಹಾಕೋತೇನೆ ರೀ. ಅಂದರೆ ಈ ರಾತ್ರಿ ಟೈಮ್ದಾಗ ಕರೆಂಟ್ ಕೊಡ್ತಾರೆ ಸರ್. ಹೌದು, ಕರೆಂಟ್ ಕೊಟ್ಟಾಗ ಏನೋ ಹುಳ ಬಿಟ್ಟು ಅದನ್ನೇನು ಮಾಡೋದಿಲ್ಲ. ಆನಂತರ ಅದನ್ನ ಏನು ಮಾಡ್ತಾನು, ಆ ನೀರು ಅದಕ್ಕೆ ಡ್ರಿಪ್ ಮಾಡ್ಕೋತಾನೆ ರೀ, ಡ್ರಿಪ್ ಮಾಡ್ಕೊಂಡು ಬ್ಯಾಸಿಗೆ ಟೈಮ್ ಹಾಸ್ಕೋತಾನೆ. ಮೀನು ಸಾಕಾಣಿ ಮೀನ ಹಿಡಿಯಕ್ಕೆ ಹೋಗಿ ಬಿದ್ದ್ರಿ, ಹಿಂಗಾಗಿ ಅದನ್ನು ತೆಗ್ದೇನೆ ರೀ. ಈಗ ನೀರು ಸಂಗ್ರಹಣೆ ಮಾಡ್ಕೊಳ್ಕೊಂಡು ಐತ್ರಿ ನನಗೆ. ಆನಂತರ ಒಂದು ಟ್ಯಾಕಿಗಳು ಕಟ್ಕೊಂಡು ಏನು ಬ್ಯಾಸಿಗೆ ಅದನ್ನು ತಡಪತಿ ಹಾಕೋತಾನೆ ರೀ. ಆನಂತರ ಈಗ ರಮಣ, ನೀವಿಷ್ಟು ಯಶಸ್ವಿಯಾಗಿ ಕೃಷಿ ಮಾಡಿರಿ, ಮೊದಲಿಂದ ಕತೆ ತೊಗೊಂಬರೋಣ. ಯಾಕಂದ್ರೆ ನಿಮ್ಮ ಅಪ್ಪಾಜಿ ಕಾಲದಾಗಿಂದ, ಯಾಕಂದ್ರೆ ನೀವೆಲ್ಲ ನೌಕರಿ ಮಾಡೋರು ಮೊದಲು, ಹೌದಿಲ್ಲ? ಅಪ್ಪಾಜಿ ಮಾಡ್ಬೇಕಾರ, ಪಂಚಾಯತ್ ಕೆಲಸ ಮಾಡ್ತಿದ್ರಿ, ಅವಾಗ ನಿಮ್ ಭೂಮಿ ಹೆಂಗಿತ್ತು? ಆಮೇಲೆ ನೀವು ಬರ್ಬೇಕಾರ ಏನೇನು ಸವಾಲು ಬಂದು, ಹೆಂಗೆ ಈ ಕೃಷಿ ಭೂಮಿಯನ್ನ ಈ ರೀತಿ ನೀವು ಯಶಸ್ವಿ ಭೂಮಿಯನ್ನಾಗಿ ಮಾಡ್ಲಿಕ್ಕೆ ನಿಮ್ಗೆ ಹೆಂಗೆ ಸಾಧ್ಯ ಆಯ್ತು, ಅದು ಒಂದು ಕತೆ ಹೇಳ್ರಲ್ಲ. ಸರ, 2002 ನಮ್ಮ ತಂದೆ ಅವ್ರು ತೀರ್ಕೊಂಡ್ರಿ. ಆಳದಾಗ ನಾ ಪಂಚಾಯತ್ ಒಳಗೆ ಅವು ಕೆಲಸಗಳನ್ನು ಮಾಡ್ತೀನಿ ರೀ. ಆ ಪಗಾರಕ್ಕಾಗಿ ನಾನು ಹಂಗೆ ಮಾಡ್ಕೋತಿರ್ತೀನಿ. 2002 ತಂದೆಯವ್ರು ತಿರ್ಕೊಂಡಾಗ ತಮ್ಮ ಇನ್ನೂ ಸಾಲಿಗೆ ಹೋಗಿದ್ರಿ. ಆ ವಿಚಾರದಾಗ ಭೂಮಿ ಮಾಡ್ಯಾರ ಇಲ್ಲ ರೀ. ತಂದೆಯವ್ರು ಒಂದು ಮಾತು ಮಾತಾಡ್ರಿ, ಕೃಷಿ ಮಾಡಿದ್ರೆ ಒಳ್ಳೆಯದು ಅಂತ, ಕೃಷಿ ಮಾಡ್ಬೇಕು, ಒಳ್ಳೆಯವ ಆಗಿರ್ಬೇಕು, ಹೆಸರು ಬರುವಂಥದ್ದು ಮಾಡ್ಬೇಕು ಅಂತ ಅಂದಿರ್ರಿ. ಆನಂತರ ನಮ್ಮ ತಂದೆಯವರು ಅಲ್ಲಿ ನಮ್ಮ ಹಿಡ್ಕಲ್ ಡ್ಯಾಮ್ ರೀ, ಅವ್ರು ಮುಳುಗಡೆ ಪ್ರದೇಶ ಆಗಿ ಬಂದು ಹೊನ್ನಾಪುರ ಇಲ್ಲಿ ಬಂದೇವ್ರು ನಾವು 72ರಾಗ. ಈಗ 50 ವರ್ಷನೇ ಬತ್ತು ರೀ. ಅಲ್ಲೇ ನಮ್ಮಲ್ಲಿ ಪ್ಯೂರ್ ಇರ್ತೀರ, ಅಲ್ಲಿ ಪ್ಯೂರ್ ಮಾರೇ ನಮ್ಮನ್ನು ನಮ್ಗೆ ಇದಾಗ ಮಾಡ್ತಾರೆ. ನಮ್ಮ ಹೊಲದಾಗ 2 ಎಕರೆ ಪ್ಯೂರ್ ಇತ್ತು ರೀ. ಅಲ್ಲಿ ನೀವು ಸಾಲಿ ಕಲಿತ್ರಿ? ಇಲ್ರಿ, ಅಲ್ಲಿ ನಾವು ಮೊನ್ನೆ 6 ವರ್ಷ ಇದ್ದೀರಿ. ಪೇರು ತಿನ್ಕೊಂತ ಪೇರು ಇಳುವರಿಯಿಂದ ನಿಮ್ಗೆ ಸಾಲಿ ಕಲ್ಸಕ್ಕಾಗ್ತ ನೀವು ವ್ಯಾಪಾರಿ? ನಮ್ಮ ಪೇರು ಅಲ್ಲಿ ನಾವು ಏನು ನೋಡಿದ್ರು, ನಮ್ಮ ತಂದೆಯವ್ರು ಮಾಡಿದ್ವಿ, ಊರಾಗ ಯಾರು ಮಾಡಿಲ್ಲ ಪೇರು ರೀ, ನಾನೊಬ್ಬನು ಮಾಡಿದ್ದೆ. ನಮ್ಮ ತಂದೆ ನಿಮ್ಗೆ ಅನಿಸ್ತು ನಾನು ಪೇರು ಪೇರು ಮಾಡ್ಬೇಕು ಅಂತ ಆಸೆ ಒಳಗೆ ನಾವು ಒಂದು ಪೇರು ಮಾಡಿ ಅಂತ ಸರ್. ಯಾಕಂದ್ರೆ ನಮ್ಮ ತಂದೆಯವ್ರು ಹೇಳಿದ ಪ್ರಕಾರ, ಯಾಕಂದ್ರೆ ನಾ ಹೆಸರು ಗಳಿಸ್ಕೋಬೇಕು, ನಮ್ಮ ಯೂನಿವರ್ಸಿಟಿ ಒಳಗೆ ಸರ್ಟಿಫಿಕೇಟ್ ನಮ್ಮದು ಈಗ ನನಗೆ ಕೊಡ್ತೇನೆ ಅಂತೀರಿ, ಪ್ರಶಸ್ತಿ ಬಹುಮಾನ ನಾನು ಹೆಣ್ಮಗಳಿಗೆ ಕೊಡ್ರಿ. ಯಾಕಂದ್ರೆ ನಾ ಮಾಡೋಕ್ಕಿಂತ ಹೆಚ್ಚು ಹೆಣ್ಮಗಳು ಮಾಡ್ತಾಳ್ರಿ, ನಮ್ಮ ಮನೆಯವರು ಅಥವಾ ನಮ್ಮ ಮಕ್ಕಳು ಆತ್ರಿ ಕೆಲಸ. ಯಾವ ಪ್ರಶಸ್ತಿಗಳನ್ನ ನಮ್ಮ ಹೆಣ್ಮಕ್ಳಿಗೆ ಕೊಡಿಸ್ತಾನ್ರಿ, ನನಗೇನು ಕೊಡಬೇಡ್ರಿ. ಯಾಕಂದ್ರೆ ಮಾಡುವಂಥವ್ರ ಕೆಲಸ ಅವ್ರ, ನಾ ಏನು ಮಾಡ್ಬೋದು, ನೀರು ಹಾಸ್ಬೋದು, ಏನು ಮಾಡ್ಬೋದು, ಇದನ್ನು ಕಟಾವು ಮಾಡ್ಬೋದು, ಏನು ಮಾಡ್ಬೋದು, ಕಳೆ ತೆಗಿಯವ್ರು ಅವ್ರಿ, ಇಂಥ ಕೆಲಸಗಳನ್ನು ಅವರು ಮಾಡ್ತಾರ್ರಿ. ಅದಕ್ಕಾಗಿ ಅವರಿಗೆ ಪ್ರಶಸ್ತಿ, ಯೂನಿವರ್ಸಿಟಿ ಧಾರವಾಡ ಜಿಲ್ಲಾ ಪ್ರಶಸ್ತಿ ಕೊಟ್ಟಾರ್ರಿ, ಆ ತಾಲೂಕಾ ಪ್ರಶಸ್ತಿ ಆಗಿದಾವ್ರಿ, ಇಂಥವೆಲ್ಲ ಪ್ರಶಸ್ತಿಗಳ ಹೆಣ್ಮಕ್ಳಿಗೆ ಒಪ್ಪಿಸ್ತೇನೆ ರೀ. ರಮಣ್ಣ, ಈಗ ನೋಡ್ರಿ ಎಷ್ಟು, ಯಾಕಂದ್ರೆ ಇಡೀ ಕುಟುಂಬನ ನೀವು ಅಂದ್ರೆ ನಿರ್ವಹಣೆ ಮಾಡ್ಲಿಕ್ಕೆ ನಿಮ್ಮ ತಮ್ಮ ಕೂಡ ನಿಮ್ ಕೂಡ ಬಹಳ ಸಾಮರಸ್ಯವಾಗಿ, ಯಾಕಂದ್ರೆ ಇವತ್ತು ರೈತರನ್ರಿ ಯಾರನ್ರಿ, ಇವತ್ತು ಒಂದು ಸಂಬಂಧಗಳ ಸುಧಾರಣೆ ಅನ್ನೋದು ಬಹಳ ಕಷ್ಟ ಐತಿ. ಇವತ್ತು ಸಾಕಷ್ಟು ಬದಲಾವಣೆ ಆಗೈತಿ, ಒಬ್ರಿಗೊಬ್ರು ಮನಸ್ಸಪ್ಪ ಬರ್ತಾವೆ, ಹಿಂಗಾಗಿ ಬೇರೆ ಬೇರೆ ಆಗ್ಬಿಡ್ತಾರೆ, ಹಿಂಗಾಗಿ ಬೇರೆ ಆದಾಗ ಶಕ್ತಿ ಬೇರೆ ಬೇರೆ ಆಗ್ಬಿಡ್ತೈತಿ, ಹಿಂಗಾಗಿ ಅವರು ಶಕ್ತಿ ಕುಂಠಿತ ಆಗ್ತದೆ. ನೀವೇನು ಮಾಡಿರಿ, ಅಣ್ಣ ತಮ್ಮ ಕೂಡಿದಿರಿ, ಅಣ್ಣ ತಮ್ಮ ಎಲ್ಲರೂ ಕೂಡ ನೀವು ಅದರೊಳಗೆ ಬದುಕು ಕಾಣಲಿಕ್ಕೆ. ದುಡ್ಡು ಅಷ್ಟೇ ಅಲ್ಲ, ನೀವು ಏನು ಬೇಕಾದ್ರೂ ನಿಮಗೆ ಸಿಗುತ್ತಲ್ಲ ಅಲ್ಲಿ. ಮಕ್ಕಳಾದ್ರೂ ಒಂದೇ ಗುಟ್ಟಿನಾಗ ಇದೇವೆ ರೀ, ತಮ್ಮರಾದ್ರೂ ಒಂದೇ ಗುಟ್ಟಿನಾಗ ಇದೇವೆ ರೀ. ಯಾವ್ದು ಕೆಲಸ ಮಾಡ್ಬೇಕು ಅನ್ನೋದು ನಾವು ಇದನ್ನು ಮೇವು ಮಾಡಕತ್ರ ಅವರು ಆ ಮಕ್ಕಳು ಅದನ್ನು ಕೆಲಸ ಮಾಡ್ತಾರೆ ರೀ. ಈಗ ಮತ್ತೆ ಈಗಾಗಲೇ ಟೊಮೆಟೊ ಹೆಚ್ಚಾಯ್ತೇವೆ ರೀ, ಇವತ್ತು ಟೊಮೆಟೊನ ಊಟನೂ ಹೊಡೆದಿದ್ರು ಅದಕ್ಕೆ. ಹಂಗಾಗಿ ಒಂದೊಂದು ಕೆಲಸಗಳನ್ನು ಒಬ್ಬೊಬ್ರು ನೇಮಾಕಿ ಮಾಡ್ಕೋತೀವಿ. ಈಗ 4 ಮಕ್ಕಳು ಮಾಲಿ ಮಾಡ್ಬೇಕಂದ್ರೆ ಈಗ ತಕ್ಷಣ ರೀ, ಒಬ್ರು ಹೂ ತಂದು ಕೊಡ್ತಾನೆ ರೀ, ಅವ್ನು ಸಾಲಿಗೆ ಹೋಗ್ಕಾನ ಮಗ ಒಬ್ಬ, ಅವ್ನು ತಂದು ಕೊಟ್ಟ ಹೋಗ್ಬೇಕು ಸಾಲಿಗೆ ರೀ. ಮುಂಜಾನೆ ಅದು ಅವ್ರು ಬಡ ಬಡ ಬಂದವ್ರನ್ನ 4 ಮಂದಿ ಒಬ್ಬೊಬ್ರು ಮಾಲಿ ಹಿಡಿದ್ರಂದ್ರೆ ಬಡವ್ರು ಸ್ವಿಚ್ ಬಿಡ್ತಾರೆ. ಅದಕ್ಕೆಲ್ಲ ಇದ್ಮೇಲೆ ರೆಡಿ ರೀ. ಯಾವುದೇ ಕೆಲಸಗಳನ್ನ ಅವ್ರ ಕಾಲೇಜಿಂದ ಬಂದ್ರಂದ್ರೆ ನಾವು ತರಕಾರಿ ಹರ್ಕೊಂಬಂದು ಮನ್ಯಾಗ ಇಟ್ಟಿರ್ತೀವಿ ರೀ, ಅವ್ರು ಊರಾಗ ಹೋಗಿ ಮಾರಿ ಬರ್ತಾರೆ. ಮತ್ತು ನಮ್ಮ ತರಕಾರಿ ಅಂದ್ರೆ ಸಾವಕ್ರಿ ತರ ತರಕಾರಿ ನಮ್ಮದು ಮಾರಾಟ ಆಗೋರಿಗೆ ಯಾವುದು ಮಾರಾಟ ಆಗೋಲ್ಲ. ಯಾಕಂದ್ರೆ ಊರಾಗ ವಾರದಾಗ ಒಂದ್ಸಲ 2 ಸಲ ಹೋಗ್ಲಿಲ್ಲ ಅಂದ್ರೆ, ಮಂಗಳವಾರ ಸಂತಿ ಒಂದು ಮಾಡ್ತೇವೆ ರೀ ಅಂದ್ರೆ ನಡಕ್ಕೆ ಅವ್ರು ಆಯ್ತಾರ ಹೋಗ್ಲಿಲ್ಲ ಅಂದ್ರೆ ನೀವು ಯಾಕೆ ಬರಲಿಲ್ಲ, ಏನು ಅಲ್ಲಿ ಹೋಗಿನ ಸ ಕಾಲೇಜ್ ಹೋಗಿ ಆಯ್ತಾರ ಅಲ್ಲಿ ಕಾಲೇಜ್ ಹೋಗಿ ಮಕ್ಕಳನ್ನ ಕೇಳ್ತಾರೆ, ಕ್ವಶನ್ ಆಗ್ತಾರೆ ಅಂದ್ರೆ ನಮ್ಮ ತರಕಾರಿ ಮಂಗಳವಾರ ಇಲ್ಲ ಅಂದ್ರೆ 1,000 ರೂಪಾಯಿ ಅಲ್ಲಿ ಊರಾಗ ಸಂತಿ ಆಕೈತಿ. ಯಾವುದೇ ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳಿ ಬ್ಯಾಹಟ್ಟಿಯ ಹನುಮಂತಗೌಡ, ವಿ ಮೇಲಿನಮನಿ ಮತ್ತು ತಂಡದವರಿಂದ ಜಗ್ಗಲಿಗೆ ವಾದನವನ್ನು. ಇದುವರೆಗೆ ಬ್ಯಾಹಟ್ಟಿಯ ಹನುಮಂತಗೌಡ ವಿ ಮೇಲಿನ ಮನಿ ಅವರಿಂದ